ಹಿರಣ್ಯಾಯ ಪ್ರಪಥ್ಯಾಯ ಜನಮಹ್ಯಗುಂಶಿಲಾಯ ಚಕ್ಷಯಣಾಯ ಜನಮಃ ಕಪರ್ದಿಲೇ ಚ ಪುಲಸ್ತಯೇ ಜನಮೋ ಗೋಷ್ಠ್ಯಾಯ ಚ ಗೃಹ್ಯಾಯ ಜನಮಸ್ತತ್ಯಾಯ ಜಗೇಹ್ಯಾಯ ಜನಮಃ ಕಾಟ್ಯಾಯ ಜಗಃ ಪರೇಷ್ಠಾಯ ಜನಮೋ ಹೃದಯ್ಯಾಯ ಚ ನಿವೇಷ್ಟ್ಯಾಯ ಜನಮಃ ಪಾಗುಂಸಂಗ್ಯಾಯ ಚ ರಜಸ್ಯಾಯ ಜನಮಃ ಶುಷ್ಕ್ಯಾಯ ಚ ಹರಿತ್ಯಾಯ ಜನಮೋ ಲೋಕ್ಯಾಯ ಚೋಲ ಪ್ಯಾಯ ಜನಮ ಊರ್ಪ್ಯಾಯ ಚ ಸೋರ್ಮ್ಯಾಯ ಜನಮಃ ಪರ್ಣ್ಯಾಯ ಚ ಪರ್ಣಶತ್ಯಾಯ ಜನಮೋಪಗುರಮಾಣಾಯ ಚ ವಿಘ್ನತೆ ಚ ನಮ ಆಖಿದತೆ ಚ ಪ್ರಕ್ಷಿದತೆ ಚ ನಮೋ ವಹ್ಕಿರಿಕೇಭ್ಯೋ ದೇವಾನಾಗುಂ ಹೃದಯೇಭ್ಯೋ ನಮೋ ವಿಕ್ಷೀಣಕೇಭ್ಯೋ ನಮೋ ವಿಚಿನ್ವತ್ಕೇಭ್ಯೋ ನಮ ಆನಿರ್ಹತೆ ಭ್ಯೋ ನಮ ಆಮೇವತ್ಕೇಭ್ಯಃ ದ್ರಾಪೆ ಅಂಧಸಸ್ಪತೆ ದರಿದ್ರಂ ನೀಲಲೋಹಿತ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಮಾಭೇರ್ಮಾ ರೋಮೋ ಏಷಾಂ ಕಿಂಚನ ಮಮತ್ ಯಾತೇ ರುದ್ರ ಶಿವಾ ತನೋಃ ಶಿವಾ ವಿಶ್ವಾಃ ಭೇಷಜೀ ಶಿವಾ ರುದ್ರಸ್ಯ ಭೇಷಜೀ ತಜಾನೋ ಮೃಢ ಜೀವಸೇ ಇಮಾಗುಂ ರುದ್ರಾಯ ತವಸೇ ಕಪತ್ನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತಿಂ ಯಥಾ ನಶ್ಚಮಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ಪ್ರಣಾನೋ ರುದ್ರೋತ ನೋ ಮಯಸ್ಕೃತಿ ಕ್ಷಯದ್ವೀರಾಯ ನಮಸಾ ವಿಧೇಮತೆ ಯಚ್ಚಂಜಯೋಷ್ಟಮನುರಾಯ ಜಯ ಪಿತಾ ತದಶ್ಚಾವತವ ರುದ್ರ ಪ್ರಣೀತೌ ಮಾನೋ ಮಹಾಂತಮುತ ಮಾನೋ ಅರ್ಭಕಂ ಮಾನ ಉಕ್ಷಂತಮುತ ಮಾನ ಉಕ್ಷಿತಂ ಮಾನೋ ವಧೇಃ ಪಿತರಂ ಮೋತ ಮಾತರಂ ವ್ರಿಜಾಮಾನಸ್ತನುವೋ ರುದ್ರರೀರಿಷಃ ಮಾನಸ್ತೋಕೇತನ ಜೇ ಮಾನ ಆಯುಷಿ ಮಾನೋ ಗೋಷು ಮಾನೋ ಅಶ್ವೇಷು ರೀರಿಷಃ ವೀರಾನ್ ಮಾನೋ ರುದ್ರಭಾವಿತೋ ವಧೇರಹ ವಿಷ್ಮಂತೋ ನಮಸಾ ವಿಧೇಮತೆ ಹಾರಾತ್ತೆ ಗೋತ್ರ ಉತ ಪೂರುಷಗ್ರೇ ಕ್ಷಯದ್ವೀರಾಯ ಸುಮ್ರಮಸ್ಮೇ ತೇ ಅಸ್ತು ರಕ್ಷಾ ಚ ನೋ ಅಧಿ ಚ ದೇವ ಗ್ರೋಹ್ಯಥಾ ಚ ನಃ ಶರ್ಮ ಯಚ್ಛದ್ವಿಬರ್ಹಾಃ ತ್ವಹಿ ಶ್ರುತಂ ಗತ್ತ ಸದಂಯುವಾನಂ ಮೃಗನ್ನ ಭೀಮಮುಪಹತ್ವಮುಗ್ರಂ ಕೃಡಾಜರಿತ್ರೇ ರುದ್ರಸ್ತವಾನೋ ಅನ್ಯಂತೇ ಅಸ್ಮನ್ನಿವ ಪಂಥು ಸೇನಾಃ ಪರಿಣೋ ರುದ್ರಸ್ಯ ಹೇ ದುರ್ಮೃಣಕ್ವ ಪರಿತ್ತೇಷಸ್ಯ ದುರ್ಮತಿರಘಾಯೋ ಅವಸ್ಥಿರ ಭಗವದ್ಭ್ಯಸ್ತನುಷ್ವಮೇಢ್ವಸ್ತೋಕಾಯತನಯಾಯ ಮೃಡಯ ಮೇಢುಷ್ಟಮ ಶಿವ ತಮ ಶಿವೋ ನ ಸುಮನಾ ಭವ ಪರಮೇ ವೃಕ್ಷ ಆಯುಧನ್ ನಿಧಾಯ ಕೃತ್ತಿಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹಿ ವಿಕಿರಿದ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗುಂ ಹೇತಯೋನ್ಯಮಸ್ಮನ್ನಿವ ಪಂಥುತಾಃ ಸಹಸ್ರಾಣಿ ಸಹಸ್ರಧಾ ಬಾಹುವೋಸ್ತವ ಹೇತಯಃ ತಾಸಾಮೇಷಾ ನೋ ಭಗವಃ ಪರಾಚೀನಾ ಮುಖಾಗೃಧಿ ಸಹಸ್ರಾಣಿ ಸಹಸ್ರಶೋ ಯೇ ರುದ್ರ ಅಧಿಭೂಮ್ಯಾಂ ತೇಷಾಗುಂ ಸಹಸ್ರಯೋ ಜನೇ ವಧನ್ನಾರಿ ತನ್ಮಸಿ ಅಸ್ಮಿನ್ ಮಹತ್ಯಂಡವೇಂದರಿಕ್ಷೇ ಭವಾಧಿ नीलग्रीवाश्रिति कण्ठाः शरुवा अधः क्षमाचराः नीलग्रीवाश्रिति कण्ठादिवगुं रुद्रा उपश्रिताः ये वृक्षेषु सस्पिञ्जरा नीलग्रीवा विलोहिताः ये भूतानामधिपतयो विशिखासः कपर्दिनः ये अन्येषु विविध्यन्ति पात्रेषु पिबतो जनान् ये पथाम्बधिरक्षय ऐलभृदायव्युधः ये तीर्थानि प्रचरन्ति सृकावन्तो निषङ्गिणः य एतावन्तश्च भूयागुंसश्च दिशो रुद्रावितस्थिरे तेषागुंसहस्त्रयोजने वधन्नानि तन्मसि नमो रुद्रेभ्यो ये पृथिव्यायेन्दरिक्षे ये दिविजेशामन्नं वातो भर्षमिषभस्तेभ्यो दश प्राचेर्दश दक्षिणा दश प्रतेचेर्दशो देचेर्दशोर्ध्वास्तेभ्यो नमस्ते नो मृडयन्तु तेजम् भो यश्च नो द्वेष्टितम् भोजम् भेदधामि ॐ त्र्यम्बकै यजामहे सुगन्धिम् पुष्टिवर्धनम् उर्वारुकमिव बन्धनान् मृत्योर्मुक्षेयमामृतात् यो रुद्रो अग्नौ यो अप्सुय ओषधेषु यो रुद्रो विश्वा भुवना विवेश तस्मै रुद्राय नमो अस्तु ये ते सहस्रमयुतम् पाशा मृत्योमत्याय गन्तवे ताय यज्ञस्य मायया सर्वा नवयजामहे मृत्यवे स्वाहा मृत्यवे स्वाहा प्राणानां ग्रन्थिरसि रुद्रो मा विशान्तकः तेनान्नेनाप्यायस्वा नमो रुद्राय विष्णवे मृत्युर्मे पाहि तमुष्टु हियस्मिषुः सुधन्धायो विश्वस्य क्षयति भेषजस्य यक्ष्वामहेसौ मनसाय रुद्रम् नमोभिर्देवमसुरन्दुवस्य अयम् मे हस्तो भगवानयम् मे भगवत्तरः अयम् मे विश्वभेषजो जगम् शिवाभिमर्शनः ॐ शान्तिः शान्तिः शान्तिः